ಮಯ ಜಯಂತಿ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ. ಈಗ ಒಂದು ಪ್ರಕಟಣೆ. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮವನ್ನು ಈ ಆಪ್ ಮೂಲಕ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲಿಯೇ ಇದ್ದರೂ ಕೇಳಬಹುದು. ಹಿಂದಿ ಭಾಷಾ ಕೆ ಕಾರ್ಯಕ್ರಮ, ಉರ್ದು ಜಬಾನ್ ಕೆ ಪ್ರೋಗ್ರಾಮ್ ಬಿ ಎಆರ್ ಆಪ್ ಪರ್ ಮಿಲ್ತೆ. ಬಿಹಾರ್ ಕೆ ಸಭಿ ಭಾಷಾ ಕೆ ಕಾರ್ಯಕ್ರಮ ಕೋ ಸುನು. ಬಾಂಗ್ಲಾ ಭಾಷಾ ಅಕೌಂಟ್, ಭಲೋ ಭಲೋ ಸಂಗೀತ, ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারা এর সাথে যোগদান করুন. আতে মারাঠি ভাষা নিউজ অন এআইআর অ্যাপ মধ্যে উপলব্ধ আছে. ആകാശവാണിയുടെ എല്ലാ മലയാളം ചാനലുകളും ന്യൂസ് ഓൺ എയർ ആപ്പിൽ ഇപ്പോൾ ലഭ്യമാണ്. ആകാശവാണി എന്നും നിങ്ങളോടൊപ്പം. കേഷ്ര സബൈൻ ഹിന്ദ് പ്രോഗ്രാം തിച്ച് എആർ ആപ്പ് ദിസ്തിയാ. ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ, 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ ಎಐಆರ್ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನ ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಇದು ಆಕಾಶವಾಣಿ. ಈಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಅದಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ. ಕಾನೂನು ಸಹಾಯ ಮತ್ತು ಸಲಹೆ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ, ಕಲೀಲ ನಮಗೆ ಸರಿ ದಾರಿ ತೋರಿಸುತ್ತೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಜನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ ಸಿಎಸ್ಸಿ ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ವೃಂದಗಾನದಲ್ಲಿ ವಿನಾಯಕ ಕೃಷ್ಣ ಗೋಕಾಕ್ ವಿರಚಿತ ಈ ಒಂದು ಗೀತೆಯನ್ನು. Thank you.

ಸುರಕ್ಷಿತ ಸುರಕ್ಷಿತ ಆಗ್ತೀರಾ, ಇದು ಮುಖ್ಯ. ಆಮೇಲೆ ಕೆಲವರು ಮನೆ ಒಳಗೆ ಇರ್ತಾರೆ, ಮನೆಯ ಒಳಗಿದ್ದವ್ರಿಗೆ ಸಿಡಿಲು ಬಡಿಬಾರ್ದು ಅಂತೇನಲ್ಲ, ಆದ್ರೆ ಇವರು ಯಾವ ತರ ಇಟ್ಕೊಬೇಕು ಅಂದ್ರೆ ಸೇಫ್ಟಿಗೆ ಹೋಗಿ ಕೆಲವರೆಲ್ಲ ಕಿಟಕಿ ಹತ್ರ ನಿಂತ್ಕೊಂತಾರೆ, ಏ ಮಳೆ ಚೆನ್ನಾಗಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ಇದು ಸಿಡಿಲು ಎಷ್ಟು ಚೆನ್ನಾಗಿ ಹೊಡಿತಾ ಇದೆ, ಲೈಟ್ನಿಂಗ್ ನಮ್ದೇನು ಮಿಂಚು ಎಲ್ಲಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ, ಅದು ಬಹಳ ಡೇಂಜರ್. ಆದಷ್ಟು ಮಳೆ ಶುರುವಾದ ತಕ್ಷಣ ಒಳಗೂ ಸಿಡಿಲು ಸ್ಟಾರ್ಟ್ ಆದ ತಕ್ಷಣ ಮನೆ ಒಳಗೆ ಹೋಗಿ ಬಾಗಿಲುಗಳು ಹಾಕ್ಬೇಕು, ಕಿಟಕಿಗಳು ಬಾಗಿಲುಗಳು ಮುಚ್ಚಬೇಕಾಗ್ತದೆ. ಅದಾದ ನಂತರ ನಮ್ದು ಎಲೆಕ್ಟ್ರಿಕಲ್ ಏನು ಇರ್ತದೆ, ಟಿವಿ ನೋಡ್ತಾ ಇರ್ತೀವಿ, ಅದನ್ನ ಮೊದಲು ಎಲೆಕ್ಟ್ರಿಕಲ್ ಪ್ಲಗ್ಗಿಕ್ಸ್ ಎಲ್ಲನೂ ಕಿತ್ಬಿಡ್ಬೇಕು, ನಾವು ತೆಗೆದ್ಬಿಡ್ಬೇಕು, ಡಿಸ್ಕನೆಕ್ಟ್ ಮಾಡ್ಬೇಕಾಗ್ತದೆ. ಪ್ಲಸ್ ಕೆಲವು ಟೈಮಲ್ಲಿ ಕೆಲವು ಚಾನ್ಸಸ್ ನಿಮ್ಗೆ ಪೈಪ್ಗಳ ಮುಖಾಂತರನು ಎಲೆಕ್ಟ್ರಿಸಿಟಿ ಹರಿಯೋ ಸಾಧ್ಯತೆ ಇರೋದ್ರಿಂದ ಶವರ್ ಬಾತ್ ಆಗಿರ್ಬೋದು, ಕೈ ತೊಳೆಯೋದಾಗಿರ್ಬೋದು, ಇವೆಲ್ಲನೂ ಮಾಡಬಾರ್ದು ಆ ಸಂದರ್ಭದಲ್ಲಿ ಮಾಡಬಾರ್ದು. ಮತ್ತೆ ನಮ್ಮ ಸುರಕ್ಷತೆ ಒಂದೇ ಮುಖ್ಯ ಅಲ್ಲ, ನಾವು ಪ್ರಾಣಿಗಳ ಸುರಕ್ಷತೆನೂ ಬಹಳ ಮುಖ್ಯ, ನಮ್ಮ ಜೊತೆಗೆ ಪ್ರಾಣಿಗಳ ಸುರಕ್ಷತೆನೂ ಬಹಳ ಮುಖ್ಯ, ಯಾಕಂದ್ರೆ ಪ್ರಾಣಿಗಳೇ ನಮ್ಮ ರೈತ ಬಾಂಧವರ ಸ್ನೇಹಿತರು. ಹಿಂಗಾಗಿ ಅವನು ನಾವು ಎಷ್ಟು ಸುರಕ್ಷತೆ ದೃಷ್ಟಿಯಿಂದ ಎಲ್ಲೆಲ್ಲಿ ಹೋಗಿ ಏನ್ ಮಾಡ್ಬೇಕು ಅಂತ ಹೇಳಿದೀವಿ, ಆ ಪ್ರಾಣಿಗಳು ಸಹ ಯಾವ್ದನ್ನ ಶೆಲ್ಟರ್ಸ್ ಇದ್ರೆ, ಯಾವ್ದನ್ನ ಅದಕ್ಕೆ ಕೊಟ್ಟಿಗೆ ಅಂತ ಏರ್ ಕರಿತೀವಿ, ಅದ್ರೊಳಗೇನೆ ಮಳೆಗಾಲದಲ್ಲಿ ಕೊಟ್ಟಿಗೆಯಲ್ಲೇ ಕಟ್ಟುವ ಬಹಳ ಒಳ್ಳೇದು. ಬೇರೆ ಬೇರೆ ಪ್ರಾಣಿಗಳನ್ನು ನಾವು ಎಸ್ಪೆಷಲಿ ಫಾರೆಸ್ಟ್ ಅಥವಾ ಈ ಅರಣ್ಯ ಪ್ರದೇಶಗಳಲ್ಲಿ ಹೊಲದಗಳಲ್ಲಿ ಇದ್ರೆ ಆದಷ್ಟು ಹೊರಗಡೆ ಬಂದ್ಬಿಡ್ರಿ, ಮತ್ತು ಮರ ಗಿಡ ಆ ಕಡೆ ಎಲ್ಲ ಒಡೆಯೋದು. ನಾನು ನೋಡಿದಾಗ ಯಾರೇ ನೋಡಿ ಇವಾಗ ಈ ಮಿಂಚಿಗೆ ತುತ್ತಾಗ ಸಿಡಿಲಿಗೆ ಸುತ್ತಾಗ್ತಿರ್ತಕ್ಕಂಥವ್ರು ಮರದ ಕೆಳಗಿದ್ದಂತಾರೆ ಸುತ್ತಾಗ್ತಿರೋದು, ಆ ಪ್ರಾಣಿಗಳು ಸತ್ಯನೂ ಅದೇ ತರ ಆಗ್ತಾ ಇದಾವೆ. ಸೊ ಅದರಿಂದ ಅವುಗಳು ಸತ್ಯನೂ ಇವು ಆದಷ್ಟು ಮರ ಎಲೆಕ್ಟ್ರಿಕ್ ಪೋಲು ನೀರು ಇಂಥ ಕಡೆಯಿಂದ ಹೊರಗಡೆ ತಂದು ಫ್ರೀ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ತೋದ್ರು ಪರವಾಗಿಲ್ಲ, ಎಲ್ಲ ನೆಂದ್ರು ಪರವಾಗಿಲ್ಲ, ನೀವು ಫ್ರೀ ಗ್ರೌಂಡ್ ಅಲ್ಲಿ ಇರೋದು ಬಹಳ ಮುಖ್ಯ ಆಗ್ತದೆ. ಇದು ಒಂದು ಮುಖ್ಯ ಅಂಶ. ಇನ್ನು ಮುಖ್ಯವಾಗಿ ಈ ಸಿಡಿಲಿನ ಬಡತಕ್ಕೆ ತುತ್ತಾದಂತವ್ರಿಗೆ ಸರ್ಕಾರದಿಂದ ಏನಾದರೂ ನೆರವು ದೊರೆತಾ ಇದೆಯೇ? ಇದು ಯಾವುದೇ ಒಂದು ವಿಕೋಪಗಳಿಂದ ಸತ್ರೆ ಅದಕ್ಕೆ ಸರ್ಕಾರದಿಂದ SDRF ಮತ್ತೆ NDRF ಅಂತ ಎರಡು ಫಂಡ್ಸ್ ಇರ್ತದೆ, ಆ ಫಂಡ್ಸ್ ಇಂದ ನಾವು ದುಡ್ಡು ಕೊಡಬಹುದು ಯಾವ್ದಕ್ಕೇನ, ಆದ್ರೆ ಅದನ್ನ ನೋಟಿಫೈ ಮಾಡಬೇಕಾಗ್ತದೆ, ಅಧಿಸೂಚನೆ ಮಾಡಬೇಕಾಗ್ತದೆ. ಅದು ಮೊದಲು ನಾವು ಅಧಿಸೂಚನೆ ಮಾಡಿದ್ದಿಲ್ಲ, ಕೇವಲ ಕಳೆದ ಎರಡು ತಿಂಗಳ ಹಿಂದೆ ನಾವು ಡಿಸೆಂಬರ್ ಅಲ್ಲಿ ಒಂದು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಒಂದು ಸಭೆಯಲ್ಲಿ ಡಿಸ್ಕಷನ್ ಆಗಿ ನಾವು ಇದನ್ನ ಮಾಡಲೇಬೇಕು ಅಂತ ಅಂದ್ರೆ ಅಧಿಸೂಚನೆ ಹೊರಡಿಸಿದರೆ ಈಗ ಅದರಂತೆ ನೋಡಿದಾಗ ನಿಮ್ಗೆ ಇದರಿಂದ ಸಿಡಿಲಿನಿಂದ ಸತ್ರೆ ಯಾವರೇ ಪ್ರಾಣಿ ಆದ್ರೆ ಅದಕ್ಕೆ ಕಂಪನ್ಸೇಷನ್ ಅಂತ ಕೊಡ್ತೇವೆ ಸರ್ಕಾರದಿಂದ, 400,000 ಅವರಿಗೆ ಒಂದು ಸಹಾಯಧನ ಬರ್ತದೆ, ಮೃತಪಟ್ಟ ವ್ಯಕ್ತಿಯ ವಾರಸದಾರರಿಗೆ ಬರ್ತದೆ. ಅದಕ್ಕೂ ಸರ್ಟಿಫಿಕೇಶನ್ಸ್ ಅದು ಒಂದು ಅಡ್ಮಿನಿಸ್ಟ್ರೇಟಿವ್ ಒಂದು ಇದಿರ್ತದೆ, ಅಲ್ಲಿರ್ತಕ್ಕಂತ ತಹಸೀಲ್ದಾರ್ ಆಗಿರ್ಬೋದು ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಆಫೀಸರ್ ಡೆವಲಪ್ಮೆಂಟ್ ಆಫೀಸರ್ PDO ಅಂತ ಆಗಿರ್ಬೋದು, ಇವರು ಅದಕ್ಕೆ ಕನ್ಸರ್ನ್ಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫಿಕೇಶನ್ ಕೊಟ್ರೆ ಇದು 400,000 ಅವರ ಅಕೌಂಟ್ಗೆ ಹೋಗ್ತದೆ. ಮತ್ತೆ ಪ್ರಾಣಿಗಳಿಗೂ ಏನಾದರೂ? ಪ್ರಾಣಿಗಳಿಗೂ ಎಸ್ಪೆಷಲಿ ನಮ್ಗೆ ಸಿಡಿಲಿನಿಂದ ಸತ್ತ ಪ್ರಾಣಿಗಳಿಗೂ ಸಹ ಅದರಲ್ಲಿ ಯಾವ್ಯಾವ ಪ್ರಾಣಿಗಳು ಅನ್ನೋದ್ರೂ ಬೇರೆ ಬೇರೆ SDRF ರೂಲ್ಸೇ ಇದೆ, ನಾರ್ಮ್ಸ್ ಪ್ರಕಾರ ಏನೇನು ಎಲಿಜಿಬಿಲಿಟಿ ಇರ್ತದೆ ಆ ತರ ಬರ್ತದೆ. ಸೊ ದನ ಕರುಗಳಿಗೆ ಆದ ದೊಡ್ಡ ಪ್ರಾಣಿಗಳಾದ್ರೆ ಸುಮಾರು 30,000 ಅವ್ರಿಗೆ ಬರ್ತದೆ, ಈ ಮೇಕೆ ಕುರಿ ಇವೆಲ್ಲ ಆದ್ರೆ 5,000-8,000 ಅದಕ್ಕೆ ಅವಕಾಶ ಬರ್ತದೆ. ಈ ಒಂದು ಯಾವ್ದನ್ನ ಸ್ಟ್ರಕ್ಚರಲ್ ಡ್ಯಾಮೇಜಸ್ ಆದ್ರೂ ನಿಮ್ಗೆ ಅದಕ್ಕೂ ಸಹ 150,000 ಒಂದು ಮನೆ ಏನಾದರೂ ಆಗಿ ಏನ ಆದ್ರೆ ಅದಕ್ಕೂ ಕೊಡುವ ಕಾಂಪನ್ಸೇಷನ್ ಕೊಡುವ ಎಲ್ಲಾ ಸಾಧ್ಯತೆ ಕೂಡ ಇರ್ತದೆ. ಅಂದ್ರೆ ಈಗ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋದಕ್ಕೆ ನಿಮ್ಮಲ್ಲಿ ಸಹಾಯವಾಣಿ ಅಂತ ಏನಾದರೂ ಮಾಡಿದ್ರೆ? ಇದೆ, ನಾನು ಹೇಳಿದ್ನಲ್ಲ ಈಗಾಗಲೇ ಸಹಾಯವಾಣಿ ಅಂತ ಮಾಡಿದೀವಿ, ಆ ಕಾಲ್ ನಂಬರ್ಸ್ ಅದ್ರ ನಂಬರ್ ದಯವಿಟ್ಟು ಎಲ್ಲರೂ ಬರ್ಕೊಬೇಕಾಗ್ತದೆ ಸ್ಥಳೀಯರು. ಅದರ ಸಂಖ್ಯೆ 9243-34-54-33. ಇದು ಸಹಾಯವಾಣಿ, ಸಹಾಯವಾಣಿ ಇದಕ್ಕೆ ಸಹಾಯವಾಣಿ 24 ಗಂಟೆ ಕಾಲ ಇದು ಕೆಲಸ ಮಾಡ್ತದೆ. ರಾತ್ರಿ ಹಗಲು ಅನ್ನೋದು ಏನು ಬೇಕಾಗಿಲ್ಲ, ನಿಮ್ಗೆ ಸ್ವಲ್ಪ ಮಳೆಯ ಸೂಚನೆ ನಿಮ್ಗೆ ಕಂಡ ತಕ್ಷಣ ನಿಮ್ಗೆ ಮೊಬೈಲ್ ಅಲ್ಲಿ ಈಗಾಗಲೇ ಹೇಳಿದೀನಿ, ಸಿಡಿಲು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ ದಯವಿಟ್ಟು, ಬಹಳ ಇಂಪಾರ್ಟೆಂಟ್. ಸಿಡಿಲು ಆಪ್ ಅಲ್ಲಿ ನಿಮ್ಗೆ ಬಹಳ ಸಿಸ್ಟಮೆಟಿಕ್ ಆಗಿ ಕೇವಲ ಬರೇ ಮಿಂಚಿನ ಬಗ್ಗೆ ಸಿಡಿಲು ಬಗ್ಗೆ ಒಂದೇ ಅಲ್ಲ, ಎಲ್ಲಿ ಮಳೆ ಬರ್ತದೆ ಅನ್ನೋ ಸತಿನೂ ನಿಮ್ಗೆ ಗೊತ್ತಾಗ್ತದೆ. ಪ್ಲಸ್ ಟಂಡರ್ ಸ್ಟಾರ್ಮ್ಸ್ ಅಂತ ಏನ್ ನಾವು ಕರಿತೀವಿ, ಗುಡುಗು ಸಹಿತ ಮಳೆ ಅಂತ ಹೇಳ್ತೀವಿ, ಆ ಸಿಸ್ಟಮ್ಸ್ ಎಲ್ಲೇ ಡೆವಲಪ್ ಆದ್ರೂ ಅರ್ಧ ಗಂಟೆ ಮೊದಲೇ ನಿಮ್ಗೆ ಇನ್ಫಾರ್ಮೇಶನ್ ನಿಮ್ಮ ಕೈಯಲ್ಲಿ ಇರ್ತದೆ. ಅಂದ್ರೆ ಈ ಸಹಾಯವಾಣಿಯಿಂದ ಕೂಡ ಹೌದು ಸಹಾಯ ಸಿಡಿಲು ಗುಡುಗು ಅಲ್ಲದೆ ಮಳೆ ಬಗ್ಗೆನೂ ಮಾಹಿತಿ. ಮಳೆ ಬಗ್ಗೆ ಅಂತೂ ನಮ್ಗೆ ಫಾರ್ಮರ್ಸ್ ನಮ್ಗೆ ಎಸ್ಪೆಷಲಿ ಮಳೆಗಾಲದಲ್ಲಿ ಸುಮಾರು 10,000 ಫೋನ್ ಕಾಲ್ಸ್ ಅಟೆಂಡ್ ಮಾಡ್ತೀವಿ ಪರ್ ಡೇಗೆ. ಪ್ರತಿದಿನ 10,000 ಕಾಲ್ಸ್ ವರ್ಗೂ ನಮ್ಗೆ ಬರ್ತದೆ. ಅದರಲ್ಲಿ ಮುಖ್ಯವಾಗಿ ನಮ್ಗೆ 95% ಕಾಲ್ಸು ರೈತರಿಂದಾನೇ ಬರೋದಿದು. ನಾನು ಸರಿ ಸಹಾಯವಾಣಿ ಸಂಖ್ಯೆಯನ್ನು ಹೇಳ್ತೀನಿ, 9243345433. ಈ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9243345433. ಒಳ್ಳೆಯದು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸಿಡಿಲು ಮಿಂಚು ಮತ್ತು ಗುಡುಗು ಇವುಗಳೆಲ್ಲ ಹೇಗೆ ಉತ್ಪತ್ತಿಯಾಗ್ತವೆ, ಇದರಿಂದ ಆಗುವಂಥ ಅನಾಹುತಗಳು, ಇದರಿಂದ ತಪ್ಪಿಸಿಕೊಳ್ಳೋದಕ್ಕೆ ನಮ್ಮ ಗ್ರಾಮೀಣ ಜನರು ರೈತ ಬಾಂಧವರು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೈತರಿಗೆ ಗುಡುಗು ಸಿಡಿಲು ಮಿಂಚು ಬಗ್ಗೆ ಮಾಹಿತಿ, ನಂತರ ಮುಂಜಾಗ್ರತಾ ಕ್ರಮಗಳನ್ನು ಕುರಿತು ಡಾಕ್ಟರ್ ಜಿಎಸ್ ಶ್ರೀನಿವಾಸ ರೆಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಇನ್ನೀಗ ಕೃಷಿ ಮಾಹಿತಿಯನ್ನು ಕೇಳೋಣ. ರೈತರು ರಸಗೊಬ್ಬರವನ್ನು ಕೊಂಡುಕೊಳ್ಳುವಾಗ ಕೆಲವು ಅಂಶಗಳನ್ನು ಗಮನಿಸಬೇಕಾಗತ್ತೆ. ರಸಗೊಬ್ಬರದ ಚೀಲದ ಬಾಯಿಯನ್ನು ಯಂತ್ರದಿಂದ ಹೊಲ್ದಿರಬೇಕಾಗತ್ತೆ. ರಸಗೊಬ್ಬರದ ಚೀಲವನ್ನು ತೂಕ ಮಾಡಿಸಿ ತೆಗೆದುಕೋಬೇಕು. ರಸಗೊಬ್ಬರದ ಚೀಲದ ಮೇಲೆ ನಮೂದಿಸಿರುವಂಥ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಹಣವನ್ನು ಕೊಡಬಾರದು. ರಸಗೊಬ್ಬರದ ಚೀಲದ ಮೇಲೆ ಕೆಲವೊಂದು ಅಂಶಗಳು ಮುದ್ರಿತವಾಗಿರೋದನ್ನು ನಾವು ಖಚಿತ ಮಾಡ್ಕೋಬೇಕು. ಮೊದಲನೇದಾಗಿ ರಸಗೊಬ್ಬರ ಅಂತ ಮುದ್ರಿತವಾಗಿರಬೇಕು. ರಸಗೊಬ್ಬರದ ಬ್ರ್ಯಾಂಡು ಮತ್ತು ರಸಗೊಬ್ಬರದ ಹೆಸರು ಅದರ ಮೇಲೆ ಇರಬೇಕಾಗತ್ತೆ. ರಸಗೊಬ್ಬರದಲ್ಲಿರುವಂಥ ಕನಿಷ್ಠ ಶೇಕಡಾವಾರು ಪೋಷಕಾಂಶಗಳ ವಿವರಗಳು ಕೂಡ ಚೀಲದ ಮೇಲೆ ಇರಬೇಕಾಗತ್ತೆ. ಹಾಗೆಯೇ ಗರಿಷ್ಠ ಮಾರಾಟ ಬೆಲೆ, ಗರಿಷ್ಠ ಮತ್ತು ನಿವ್ವಳ ತೂಕ ಕೂಡ ಅಲ್ಲಿ ನಮೂದಾಗಿರಬೇಕಾಗತ್ತೆ. ರಸಗೊಬ್ಬರದ ಮಿಶ್ರಣಗಳು, ಸಿಂಗಲ್ ಸೂಪರ್ ಫಾಸ್ಫೇಟು, ಲಘು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬಗಳ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ ನಮೂದಾಗಿರಬೇಕಾಗತ್ತೆ. ರಸಗೊಬ್ಬರವನ್ನು ಖರೀದಿ ಮಾಡಿದ್ದಕ್ಕಾಗಿ ನಮೂನೆ ಎಂನಲ್ಲಿ ರಸೀದಿಯನ್ನು ಪಡಿಬೇಕಾಗತ್ತೆ. ರಸೀದಿನಲ್ಲಿ ಖರೀದಿಸಿದಂಥ ರಸಗೊಬ್ಬರದ ವಿವರವನ್ನು ತುಂಬಿರಬೇಕಾಗತ್ತೆ. ಜೊತೆಗೆ ರೈತರ ಸಹಿ ಮತ್ತು ಮಾರಾಟಗಾರರ ಸಹಿ ಕೂಡ ಇರಬೇಕಾಗತ್ತೆ. ನಾವು ಪ್ರತಿ ಸಲ ಜಮೀನಿನಲ್ಲಿ ಬೆಳೆಯನ್ನು ಬೆಳ್ಕೊಂಡಾಗ ಆ ಬೆಳೆ ಜಮೀನಲ್ಲಿರುವಂಥ ಮಣ್ಣಲ್ಲಿರುವಂಥ ಪೋಷಕಾಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುತ್ತೆ. ನಮ್ಮ ರೈತರು ಹಲವಾರು ಸಂದರ್ಭದಲ್ಲಿ ಪೊಟ್ಯಾಷ್ ಗೊಬ್ಬರವನ್ನು ಭೂಮಿಗೆ ಕೊಡೋದಿಲ್ಲ. ಸಾರಜನಕ ಮತ್ತು ರಂಜಕ ರಸಗೊಬ್ಬರಗಳನ್ನು ಕೊಡೋದರ ಜೊತೆಗೆ ಪೊಟ್ಯಾಷ್ ಗೊಬ್ಬರವನ್ನು ಕೂಡ ಸಮತೋಲನ ಪ್ರಮಾಣದಲ್ಲಿ ಕೊಟ್ಟೆ ಕೊಡಬೇಕಾಗತ್ತೆ. ಮುಖ್ಯವಾಗಿ ಈ ಪೊಟ್ಯಾಷ್ ಪೋಷಕಾಂಶದ ಪ್ರಯೋಜನಗಳು ಅಂದರೆ ಇದು ಬೇರುಗಳ ಬೆಳವಣಿಗೆಯನ್ನು ವೃದ್ಧಿಗೊಳಿಸುವಂಥ ರಂಜಕಾಂಶಕ್ಕೆ ಪೂರಕವಾಗಿ ತನ್ನ ಕೆಲಸವನ್ನು ಮಾಡುತ್ತೆ. ಇದರಿಂದ ಬೇರುಗಳು ಹೆಚ್ಚು ಆಳಕ್ಕೆ ಹೋಗಿ ಅಲ್ಲಿ ದೊರೆಯುವಂಥ ತೇವಾಂಶ ಮತ್ತು ಪೋಷಕಾಂಶಗಳನ್ನು ಪಡೆಯೋದಕ್ಕೆ ಅನುಕೂಲವಾಗುತ್ತೆ. ಸಸ್ಯಗಳು ಶಕ್ತಿಯುತವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡೋದ್ರಿಂದ ಮಳೆಗಾಳಿಗೆ ಬೀಳೋದನ್ನು ಈ ಪೋಷಕಾಂಶ ಬಳಸೋದ್ರಿಂದ ನಾವು ತಡೆಗಟ್ಟಬಹುದು. ಇನ್ನು ಬೇರೆ ಪೋಷಕಾಂಶಗಳು ಸಸ್ಯಗಳಿಗೆ ಸುಲಭವಾಗಿ ಲಭಿಸೋ ಹಾಗೆ ಈ ಪೊಟ್ಯಾಷ್ ಪೋಷಕಾಂಶ ಮಾಡುತ್ತೆ. ಜೊತೆಗೆ ಈ ಬೆಳೆಗೆ ಕೀಟ ಮತ್ತು ರೋಗಗಳ ಬಾಧೆಯನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಕೂಡ ಈ ಪೊಟ್ಯಾಷ್ ಅಂಶ ದಯಪಾಲಿಸುತ್ತೆ. ಒಂದು ವೇಳೆ ನಾವು ಬೆಳೆಗೆ ಸಾರಜನಕದ ಅಂಶ ಜಾಸ್ತಿ ಕೊಟ್ಟು ಅದರಿಂದ ಏನಾದರೂ ದುಷ್ಪರಿಣಾಮಗಳು ಉಂಟಾದರೆ ಅಂತಹ ಸಂದರ್ಭದಲ್ಲಿ ಪೊಟ್ಯಾಷ್ ಅಂಶ ಅದನ್ನು ತಪ್ಪಿಸುತ್ತೆ. ಆದ್ದರಿಂದ ವಿವಿಧ ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಕೊಡುವಾಗ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಹಾಗೆಯೇ ಸಮತೋಲನ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ನಾವು ಯಾವುದೇ ಒಂದು ಪೋಷಕಾಂಶವನ್ನು ಬೆಳೆಗೆ ಒದಗಿಸದೇ ಇದ್ದರೂ ಬೆಳೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಹೊಗೆಸೊಪ್ಪು ಮುಂತಾದಂಥ ಬೆಳೆಗಳಿಗೆ ಪೊಟ್ಯಾಷ್ ಅಂಶವನ್ನು ಸಲ್ಫೆಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ ಒದಗಿಸಬೇಕು. ಆಲೂಗಡ್ಡೆಗೂ ಕೂಡ ಈ ಪೊಟ್ಯಾಷನ್ನು ಸಲ್ಫೆಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ ನಾವು ಒದಗಿಸಬೇಕಾಗತ್ತೆ. ಜೊತೆಗೆ ಈ ಸಲ್ಫೆಟ್ ಆಫ್ ಪೊಟ್ಯಾಷ್ ಗೊಬ್ಬರದಲ್ಲಿ ಗಂಧಕದ ಅಂಶ ಕೂಡ ಲಭ್ಯವಾಗುತ್ತೆ. ಇದರಿಂದ ಇಳುವರಿ ಮತ್ತು ಗುಣಮಟ್ಟ ಹೆಚ್ಚಾಗೋದಕ್ಕೆ ಅನುಕೂಲವಾಗುತ್ತೆ. ಇನ್ನು ಮುಖ್ಯವಾಗಿ ಈ ಹೊಗೆಸೊಪ್ಪಿನಂಥ ಬೆಳೆಗೆ ಮ್ಯೂರಿಟ್ ಆಫ್ ಪೊಟ್ಯಾಷ್ ರೂಪದ ಒಂದು ಗೊಬ್ಬರವನ್ನು ಕೊಟ್ಟರೆ ಹೊಗೆಸೊಪ್ಪಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಹೈಬ್ರಿಡ್ ಮುಸ್ಕಿನ್ ಜೋಳ, ಹೈಬ್ರಿಡ್ ಜೋಳ, ರಾಗಿ, ಭತ್ತ ಮತ್ತು ದ್ವಿದಳ ಧಾನ್ಯದ ಬೆಳೆಗಳಿಗೆ ಪೊಟ್ಯಾಷ್ ಅಂಶವನ್ನು ನಾವು ಮ್ಯೂರಿಟ್ ಆಫ್ ಪೊಟ್ಯಾಷ್ ರೂಪದಲ್ಲೇ ಕೊಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕಿಸಾನ್ ಕಾಲ್ ಸೆಂಟರ್ನ ದೂರವಾಣಿ ಸಂಖ್ಯೆ 1800155551 ಸಂಪರ್ಕಿಸಬಹುದು, ಅಥವಾ ರೈತರ ಸಹಾಯವಾಣಿ 1800045553553 ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಇನ್ನು ನಮ್ಮ ನಾಳಿನ ಕೃಷಿ ರಂಗದಲ್ಲಿ ಮಣ್ಣು ಮತ್ತು ನೀರಿನ ಪರೀಕ್ಷೆ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಆರ್ ಕೃಷ್ಣಮೂರ್ತಿಯವರೊಂದಿಗೆ ಸಂದರ್ಶನ ಪ್ರಸಾರವಾಗುತ್ತೆ. ಜನಪದ ಗೀತೆಯನ್ನು ಸಹ ಕೇಳಬಹುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿ